ಪಿಎಂಎಸ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿಯೊಂದಿಗೆ ಉಪಕಸುಬುಗಳ ಅಳವಡಿಕೆಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕು ಮಾರೇನಹಳ್ಳಿಯ ಪ್ರಗತಿಪರ ಕೃಷಿಕ ಸುರೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಶಾಂತಿಗ್ರಾಮ ಹೋಬಳಿಯ ಮಾರೇನಹಳ್ಳಿಯ ಕೃಷಿಕ ಸುರೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಸುರೇಶ್ ಅವರಿಗೆ ಒಂದಷ್ಟು ಜಮೀನಿದೆ, ಆ ಜಮೀನಲ್ಲಿಯೂ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿ ತೋಟವನ್ನ ಮಾಡಿದ್ದಾರೆ. ಪ್ರಧಾನವಾಗಿ ಅಡಿಕೆ ಮತ್ತು ತೆಂಗನ್ನ ಬೆಳೆದುಕೊಂಡಿದ್ದಾರೆ, ಜೊತೆಗೆ ಬಾಳೆ ಇದೆ. ತೋಟದ ಸುತ್ತಲೂ ಕೂಡ ಹೆಬ್ಬೆವನ್ನ ಹಾಕೊಂಡಿದ್ದಾರೆ. ಇದರ ಜೊತೆಗೆ ಇವರು ಒಂದಷ್ಟು ಕೃಷಿಗೆ ಸಂಬಂಧಪಟ್ಟಂತಹ ಉಪಕಸಬುಗಳನ್ನು ಕೂಡ ಮಾಡ್ತಾರೆ. ಬಹಳ ಮುಖ್ಯವಾಗಿ ಹಸು ಮತ್ತೆ ಕುರಿಗಳ ಸಾಕಾಣಿಕೆಯನ್ನ ಮಾಡ್ತಾರೆ. ಮನೆಯವರೆಲ್ಲರೂ ಕೂಡ ಅದಕ್ಕೆ ಸಹಕರಿಸ್ತಾರೆ, ಸಾಕಷ್ಟು ಆದಾಯವನ್ನು ಕೂಡ ಅದು ತಂದುಕೊಡ್ತಿದೆ. ಅದರ ಜೊತೆಗೆ ಕಳೆ ಯಂತ್ರವನ್ನ ಇಟ್ಕೊಂಡು ಯಾರಿಗೆ ಅಗತ್ಯ ಇರುತ್ತೋ ಅಂತ ಅವರ ಜಮೀನಿಗೆ ಹೋಗಿ ಕಳೆಯನ್ನ ತೆಗೆಯುವಂತಹ ನಿರ್ವಹಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅದರಿಂದಲೂ ಕೂಡ ಅವ್ರಿಗೆ ಸಾಕಷ್ಟು ಆದಾಯ ಬರ್ತಾ ಇದೆ, ಜೊತೆಗೆ ಜೀವನ ನಿರ್ವಹಣೆಗೂ ಕೂಡ ಸಾಕಷ್ಟು ಅನುಕೂಲಗಳು ಲಭಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಸುರೇಶ್ ಅವರ ಉಪಕಸಬಿನಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುರೇಶ್ ಅವರಿಗೆ. ಸರ್ ನಮಸ್ಕಾರ. ಸರ್ ಸುರೇಶ್, ಎಷ್ಟು ತಮಗೆ ವಯಸ್ಸು? 52. 52 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ಸರ್ SLC. ಸರ್ ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಸರ್ ಅಷ್ಟೊತ್ತಿಗೆ ಮನೆ ಕಡೆ ತೊಂದ್ರೆ ಆಯ್ತಾ, ಓದಕ್ ಆಗ್ಲಿಲ್ಲ, ಮತ್ತೆ SLC ಫೇಲ್ ಆದೆ. ಸ್ವಲ್ಪ ಜಮೀನ್ ಕಡಿಕೆ ಮನ್ಸು ಮಾಡಿದೆ ನಾನು, ಜಮೀನ್ ಮಾಡ್ಲೇಬೇಕು ಅತ್ಲಿಗೆ. ಆಗ ನಮ್ಮಅಪ್ಪಾಜಿ ಒಂದು ಓದ್ಕೊಂಡಲ್ಲಿ ರಾಗಿ ಬೆಳೆಯರು. ಆಗ ನಮ್ಮಅಪ್ಪಾಜಿ ಏನಾಗ್ಬಿಡ್ತು ಅಂತಂದ್ರೆ, ಎತ್ತು ಕಟ್ಕೊಂಡು ಹೊಲ ಹೊಡಕ್ ಸ್ವಲ್ಪ ಶ್ರಮ ಆಯ್ತು. ಆಗ ನಾನೇನ್ ಮಾಡಿದೆ, ನಾನು ಶುರು ಹೋಗ್ಕೊಂಡೆ ಸರ್ ಹೊಲ ಹೊಡ್ಬೇಕು ಅಂತ. ಆಗ ಅದೇ ಪ್ರೇರಣೆಯಲ್ಲಿ ನಾನು ವ್ಯವಸಾಯ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅಂತ ಒಂದು ಮನಸ್ಸು ಬಂತು ಸರ್. ಆಮೇಲೆ ಮತ್ತೇನಾಯ್ತು ಅಂದ್ರೆ, ನಮ್ಮೂರ ನಾನು SLC ಬಿಟ್ಟಾಗ ಒಂದು 5 ವರ್ಷ ಡೈರಿ ಸೆಕ್ರೆಟರಿ ಮಾಡಿಸಿದ್ರು ಸರ್. ನಾನು ನೀನಾಗಿವರು ಪರವಾಗಿಲ್ಲ ಅಂತ 5 ವರ್ಷದಲ್ಲಿ ನಾನು ಒಂದು ಯೋಚನೆ ಮಾಡಿದೆ. ನಾನು ಬರೀ ನೀರಿಲ್ಲದ ಬೆಳೆನೇ ಮಾಡೋಕ್ಕಾಗಲ್ಲ ಅಂತ ಒಂದು ದಿನ ಯೋಚನೆ ಮಾಡಿಕೊಂಡು ಡೈರಿ ಸೆಕ್ರೆಟರಿಯಾಗೆ ಊರಲ್ಲಿ ಇರೋಕ್ಕಾಗಲ್ಲ, ನಮ್ಮ ಜಮೀನಲ್ಲಿ ನಮ್ಮ ದುಡಿಬೇಕು ಅಂತ ಒಂದು ಬಾವಿ ಕೊರ್ಸೋಣ ಅಂತ ಒಂದು ರಿಕ್ ಕರ್ಕೊಂಡೆ ಸರ್. ರಿಕ್ ಕರ್ಕೊಂಡು ಅದು 15 ದಿವಸ ನಿಲ್ಲಿಸ್ಕೊಂಡೆ ಡೀಸೆಲ್ ಅಭಾವ. ಆಗ ಏನೇನೋ ಮಾಡಿ ಒಂದು 100 ಅಡಿ ಓಟಿಸ್ತು, ಆಗದೆ ಹೋಯ್ತು. ಆಮೇಲೆ ಒಂದು ತಿಂಗಳು ಸುಮ್ಮನೆ ಇದ್ದೆ, ಮತ್ತೆ ಜೀವನ ಇಲ್ಲಲ್ಲ. ಮತ್ತಿನ್ನೊಂದು ಏನೋ ಮಾಡಿ ಅಲ್ಲಿ ಒಂದು 20 ಕ್ವಿಂಟಲ್ ಜಮೀನಿದೆ ಸರ್. ಅಲ್ಲಿ ಗಾಡಿ ಕರೆಸ್ಕೊಂಡು ಅಲ್ಲಿ ಓಡಿಸ್ದೆ, 120 ಅಡಿ ನೀರು ಬಂತು ಸರ್, ಒಳ್ಳೆ ನೀರು ಬಂತು. ಆಗಲಿಂದ ಶುರು ಹಚ್ಕೊಂಡೆ, ತೆಂಗು ಮಾಡಿದೆ ಅಲ್ಲಿಗೆ 50 ಕಡೆ ತೆಂಗು ಮಾಡಿದೆ. ಆಗ ತೆಂಗಿನ ಗಿಡ ಹಾಕ್ಬೇಕಾದ್ರೂ ಜನ ತೆಂಗು ಹಾಕ್ಬೇಡ, ಉಪ್ಕಸ್ಕೋಗಿ ಬೆಳೆ ಯಾವ್ದನ್ನಾರ ರಾಗಿ ಜೋಳ ಗೆಂಡೆ ಬೆಳ್ಕೊಳಪ್ಪ ಅಂದರು. ಇಲ್ಲ ಇಲ್ಲ, ನನಗೆ ತೆಂಗು ಬೇಕು ಅಂತ ಇಷ್ಟಪಟ್ಟು ತೆಂಗು ಮಾಡಿದೆ. ಆಗಲಿಂದ ನಾನು ಶುರು ಮಾಡ್ಕೊಂಡು ಜೋಳ ಗೆಂಡೆ ರಾಗಿ ಎಲ್ಲನೂ ಬೆಳೆಯೋಕ್ಕೆ ಶುರುವಾಗಿದ್ದೆ ಬೇರೆ ಕಡೆ ಜಮೀನಲ್ಲಿ. ಎಷ್ಟು ಮಾಡಿದ್ರು ಅದಕ್ಕೆ ಬರಲಿಲ್ಲ ಸರ್, ಅಲ್ಲಿ ಲೆವೆಲ್ ಆಗೋದು. ನನ್ನ ಹೆಂಡತಿ ಬಯ್ಯರು, ಏನು ಮಾಡಿದ್ರು ನನಗೆ ಪ್ರತಿಫಲನೇ ಸಿಗ್ತಾ ಇಲ್ವಲ್ಲ ಯಾತಕ್ಕೆ ಅಂತ ಕ್ವಶನ್ ಮಾಡಿದ್ರು. ಇಲ್ಲ ಬಿಡು, ಇದರಲ್ಲಿ ವ್ಯವಸಾಯದಲ್ಲಿ ಆಗಲ್ಲ ಅಂತ ಸರ್. ನಮ್ಮ ಮಾಸ್ಟರ್ ತೋಟ ಮಾಡೋಕ್ಕಂತ ಯೋಚನೆ ಮಾಡಿದ್ರು. ಅವ್ರ ತೋಟ ಮಾಡುವಾಗ ಒಂದು ವೀಲ್ಡ್ ಕಟರ್ ಮಿಷನ್ ತಗೊಬಂದ್ರು. ನಾನು ಹೋಗಿದ್ದೆ ಅವ್ರ ಜೊತೆ, ಹೋಗಿ ತಗೊಬಂದಾಗ ಆ ವೀಲ್ಡ್ ಕಟರ್ ಮಿಷನಲ್ಲಿ ಒಳವ ಅವ್ರ ತೋಟದಲ್ಲಿ ಹೊಡಿತಾ ಇದ್ದೆ. ಆ ಹೊಡೆಯುವಾಗ ಬೇರೆ ಕಡೆಯವರೆಲ್ಲ ಸಂಪರ್ಕದಲ್ಲಿ ಕಾಂಟೆಂಟ್ ಆದರು ನನಗೆ. ಆಗ ನಾನು ಒಂದು ಮಿಷನ್ ತಗೊಂಡೆ, ತಗೊಂಡಾದ್ರೆ ಸ್ವಲ್ಪ ಸಂಪಾದನೆ ಆಗಿ ಸ್ಟಾರ್ಟ್ ಆಯಿತು. ಆಗ ಮತ್ತಿನ್ನೆರಡು ಬಾಯಿ ಹೊಡೆಸ್ಕೊಂಡೆ ಬೇರೆ ಕಡೆ, ಅವು ಫೇಲ್ ಆಗ್ತವೆ. ಒಟ್ಟು ಒಂದು 15 ಬಾಯಿ ಫೇಲ್ ಆದ ಹಂಗೆ ಆದ ಸಣ್ಣ ನಾವು, ಆದರೂ ಬಿಡಲಿಲ್ಲ. ಮತ್ತೆ ಚಾಣಿಕತನ ಮಾಡಿ ಏನಾರ ಮಾಡಿ ಮನುಷ್ಯ ಹುಟ್ಟಿನಲ್ಲಿ ಹೋರಾಟ ಮಾಡ್ಬೇಕಲ್ವಾ. ಮತ್ತೆ ಹೊಡೆಸ್ಕೊಂಡು ಸಹ ಎಲ್ಲ 600 ಅಡಿ 700 ಅಡಿ ಹೊಡೆಸಿದ್ರೆ ಎಲ್ಲ 1/2 ಇಂಚ್ 3/4 ಇಂಚ್ ನೀರು. ಅದರಲ್ಲಿ ಅಡಿಕೆ ಮಾಡಿದೆ, ಒಂದು 800 ಗಿಡ ಅಡಿಕೆ ಮಾಡಿದೆ ಸರ್. 800 ಗಿಡ ಅಡಿಕೆ ಗಿಡ ಮಾಡಿದರೆ ಆ ಬಾಯಿಗಳು ನಿಂತೋದ ಮತ್ತು ಅಡಿಕೆ ಗಿಡ ಒಣಗೋಗ್ಬಿಟ್ಟ ಸರ್. ಹೋಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಾ ಮತ್ತೆ ಬಿಡಲಿಲ್ಲ, ಮತ್ತೆ ಹೊಡೆಸ್ತೀವಿ ಸರ್. ಮತ್ತೆ ಹೊಡೆಸಿದಾಗ ಅದೇ ನೀರು ಆಗ್ಬಿಡ್ತು. ಅಷ್ಟೊತ್ತಿಗೆ ಕೆರೆಗೆಲ್ಲ ನೀರು ಬಿಡೋಕೆ ಸ್ಟಾರ್ಟ್ ಆದ್ರೆ ಸರ್, ಕೆರೆಗೆ ನೀರು ಬಿಟ್ಟಾಗ ಇವೆಲ್ಲ ಬಾಯಿ ಸ್ವಲ್ಪ ರೇಜ್ ಆದಂಗೆ. ಮತ್ತೆ ಅಡಿಕೆ ಮಾಡಿದೆ, ಈಗೆಲ್ಲ ನೀವು ನೋಡಿದ್ರಲ್ಲ ಅಡಿಕೆ, ತೆಂಗು, ಬಾಳೆ, ಎಬ್ಬೆವು, ನೇರ್ಲೆ ಎಲ್ಲಾನು ಮಾಡಕ್ಕೆ ಶುರುವಾಗಿ ಈಗ ತೃಪ್ತಿಯಲ್ಲಿದ್ದೀನಿ. ತೆಂಗೆಲ್ಲ ಒಂಬಳಿ ಬತ್ತಾ ಇದೆ, ಒಟ್ಟು 140 ಗಿಡ ತೆಂಗಿದೆ, ಒಂದು 800 ಗಿಡ ಅಡಿಕೆ ಗಿಡ ಮಾಡ್ಕೊಂಡಿದ್ದೀನಿ ಸರ್. ಅವತ್ತು ಕುರಿ ಸಾಕ್ತೀನಿ, ಇನ್ನೊಂದು ಎಮ್ಮೆ ನಾಟಿ ಎಮ್ಮೆ ಇಟ್ಕೊಂಡಿದ್ವಿ ಮನೆಗೆ, ಬೆಣ್ಣೆ ಮಜ್ಜಿಗೆ ಮೊಸರಿಗೆ ಇಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ತೋಟಕ್ಕೆ ಏನೇನು ಕೆಲಸ ಮಾಡ್ತೀರಾ ಅಡಿಕೆ ತೋಟದಲ್ಲಿ ಸರ್? ಈಗ ಕಳೆ ತಕ್ಕೋಬೇಕು, ಆಮೇಲೆ ಸ್ವಲ್ಪ ಸೀಮೆ ಗೊಬ್ಬರ ಜಾಸ್ತಿ ಮಾಡಿಲ್ಲ ಸರ್, ನಾನು ಬರೀ ಧನಿಯ ಗೊಬ್ಬರನೇ ಜಾಸ್ತಿ. ಆಮೇಲೆ ಒಳ ಹೊಡೆದು ಬಿಡೋದು, ಆಮೇಲೆ ಮತ್ತೆ ಇದು ಚೆನ್ನಾಗಿ ನೀರು ಬಂದ್ಬಿಡ್ತು. ಕೊನೆಗೆ ಹೊಡೆಸಿದಾಗ ಒಂದು ಟಿಲ್ಲರ್ ತಗೊಬಂದೆ, ಯಾಕೆಂದ್ರೆ ಹೊರಗಡೆ ಹೋಗಿ ನೋಡಿದಾಗ ಟಿಲ್ಲರ್ ತಗೊಬಂದು ಇಟ್ಕೊಂಡು ಜೋಳ ಹಾಕ್ಕೊಂಡು ದನಗಳು ಸಾಕಕ್ಕೆ ಇಷ್ಟಪಟ್ಟಿದ್ರು. ಹಾಗೆ ನಾನು ಯಾಕೆ ಇದು ಮಾಡಬಾರ್ದು ಅಂತ ಒಂದು ಟಿಲ್ಲರ್ ತಗೊಬಂದೆ. ಟಿಲ್ಲರ್ ತಗೊಬಂದು ಅಡಿಕೆ ಗಿಡದೊಳಗೆ ಮಧ್ಯ ಜೋಳ ಹಾಕ್ಕೊಂಡು 4 ಕರುಗಳು ಅವು ಗಬ್ಬದ ಮೇಲೆ ಮಾರೋಕ್ಕೆ ಅಂತ ಹೇಳಿ ಒಂದು ಮಾರಿಲ್ಲ ಇನ್ನೂ, ಈ ಸರಿ ತಂದಿದ್ದೀನಿ ಕರುಗಳ. ಅವು ಒಳ್ಳೆ ಗೊಬ್ಬರ ಆಗ್ತೈತೆ, ಗಂಜ್ಲೆ ಮಾತ್ರ ಒಂದು 10 ದಿವಸದಲ್ಲಿ 7 ಬಿನ್ಗೆ 8 ಬಿನ್ಗೆ ಗಂಜ್ಲೆ ಆಗುತ್ತೆ. ಅದ ಡೈಲಿ ನನ್ನ ತೋಟಕ್ಕೆ ಉಯ್ಕೈತೀನಿ ಗಿಡಗಳಿಗೆಲ್ಲವ. ಇಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಗಂಜಲ ಸಂಗ್ರಹಣೆ ಹೆಂಗೆ ಮಾಡ್ತೀರಿ ಸರ್? ಗುಂಡಿ ಮಾಡ್ಕೊಂಡಿದ್ದೀನಿ, ಒಂದು ಗುಂಡಿ ನಾನೇ ಮಾಡಿದೆ, ಒಂದು ಸಡ್ ನಾವೇ ಮಾಡ್ಕೊಂಡು. ಯಾಕೆಂದ್ರೆ ಗಾರ್ಯರಿಗೆ ದುಡ್ಡು ಕೊಡಕ್ಕೆ ನನ್ನ ಹತ್ರ ಇತ್ತಲ್ಲ ಅವಲ್ಲ. ಆಮೇಲೆ ನಾನು ನನ್ನ ಮಕ್ಕಳು ಒಂದು ಸಡ್ ನೋಡ್ಕೆ ಬಂದೆ. ಆ ಸಡ್ ನೋಡ್ಕೆ ಬಂದು ಈ ರೀತಿ ಮಾಡ್ಕೊಂಡ್ರೆ ಏನಾಗ್ಬೋದು ಅಂತ ನನ್ನ ಮನಸ್ಸಲ್ಲಿ ಹೇಳ್ಕೊಂಡಾಗ ನನ್ನ ಮಗನಿಗೆ ಹೇಳಿದೆ, ಈ ರೀತಿ ಮಾಡೋಣ ಬಿಡಪ್ಪ ಅಂತ. ಜಿ ಎ ಪೈಪ್ ಇದ್ದವನು ಹಳೆ ವೇಸ್ಟು. ಆಗ ಹೊಸಳ್ಳಿ ಹತ್ರಲ್ಲೇ ಹೋಗ್ಬಿಟ್ಟು ಸೀಟ್ಗಳು ತಗೊಂಡು ಹಾಕಿ 5 ಮೂಟೆ 10 ಮೂಟೆ ಸಿಮೆಂಟ್ ಎಲ್ಲ ತಗೊಬಂದು ಜಲ್ಲಿ ಎಲ್ಲ ನೋಡಿಸ್ಕೊಂಡು ಮಾಡ್ಕೊಂಡು ಒಂದು ಗುಂಡಿ ಹೊಡ್ಕೊಂಡು ಆ ಗುಂಡಿಗೆ ಸಂಗ್ರಹಣೆ ಮಾಡ್ಕೊಂಡು ಗಂಜಾ ಸಂಗ್ಲಿ ಅದ ವಾರದಲ್ಲಿ 3 ದಿವಸ ನಮ್ಮ ತೋಟಕ್ಕೆ ಅಡ್ಡೆ ತೆಟ್ಟಲ್ಲಿ ಹೊತ್ತು ಉಯ್ಕೇತಾ ಇದ್ದೀನಿ ಸರ್. ಈಗ ನಂದು ಇನ್ನೊಂದು ಯೋಚನೆ ಏನು ಮಾಡ್ತಾ ಇದ್ದೀನಿ ಅಂದ್ರೆ 15 ಗುಂಡಿ ಒಂದು ಆ ಕಡೆ ಈ ಕಡೆ 6 ಅಡಿ 10 ಅಡಿ ಅಗಲ ಮಾಡ್ಬಿಟ್ಟು ಅದರಿಂದ ಒಂದು ಲಿಫ್ಟ್ ಮಾಡಿದಂಗೆ ಡಿಪ್ಪಲ್ಲಿ ನೀರು ಕೊಡಬೇಕು ಅಂತ ಒಂದು ಯೋಚನೆ ಮಾಡ್ಕೊತಾ ಇದ್ದೀನಿ. ಆದರೆ ಬಂಡವಾಳ ಹಾಕ್ಬೇಕಾಗತ್ತೆ, ಇನ್ನೂ ಬಂಡವಾಳ ಬಂದಿಲ್ಲ. ಈಗೆಲ್ಲ ತೆಂಗು ಬರ್ತಾ ಇದೆ, ಅದರಿಂದ ಅದು ಕಾಲಾಂಚಿತ ಸಾಲ ಮಾಡ್ಕೊಂಡು ಮಾಡೋಕ್ಕೋದ್ರೆ ಸಾಲಗಾರ ಆಗ್ಬಿಡ್ತೀನಿ. ಬೇಡ ಒತ್ತ ಹೋಯ್ತಿರೋನಂತ ಒತ್ತ ಹೋಯ್ತಿದ್ದೀನಿ. ಆದರೆ ನಮ್ಮ ಮಕ್ಕಳಿಗೆ ಹೇಳಿಲ್ಲ, ನಮ್ಮ ಮಿಸ್ಸಸ್ಗಳಲ್ಲಿ ಈ ರೀತಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅದಿದೆ. ಈ ಗಂಜಲ ಹುಯ್ಯೋದ್ರಿಂದ ಏನು ಅನುಕೂಲ ಸರ್? ಎರೆಹುಳ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ತೋಟದಲ್ಲಿ ಎರೆಹುಳದಕ್ಕಿಂತಲೂ ಸರ್ ಯಾವುದೇ ಒಂದು ಗಿಡಗಳಿಗೆ ರೋಗ ಬರಲ್ಲ ನನ್ನ ಅಭಿಪ್ರಾಯದಲ್ಲಿ. ಆದರೆ ಒಂದು 4 ಅಡಿ ಬಿಟ್ಟು ದೂರ ಒಯ್ಬೇಕು ಮಾತ್ರ, ಗಿಡಕ್ಕೆ ಬಡ್ಡಿಗೆ ಒಯ್ಬಾರ್ದು. ನುಸಿ ರೋಗ ಅಂತ ತೆಂಗು ಬರ್ತಾ ಇದಲ್ಲ, ಇದೆಲ್ಲ ಒಯ್ತಿದ್ರೆ ಬೇಗ ಹೋಗಲ್ಲ ನುಸಿ ರೋಗ ಸರ್, ನಿಧಾನಕ್ಕೆ ಹೋಗುತ್ತೆ ಅದು ನುಸಿ ರೋಗ ಅದು. ಆಮೇಲೆ ಎಬ್ಬೇವಿನ ಗಿಡ ಇದೆಲ್ಲ ಎಲ್ಲ ಸರ್ ಸರಿ ನಾವು ಗೆಡ್ಡಿಗೆ ಹಾಕ್ತೀನಿ ಸರ್. ಕುರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪಯೋಗಿಸ್ಕೊತೀನಿ, ಬಾಕಿದ್ರೂ ಕಡ್ದು ಗೆಡ್ಡಿಗೆ ಹಾಕಿತೀನಿ. ಆಮೇಲೆ ಸ್ವಲ್ಪ ಬೇವಿನ ಸೊಪ್ಪೆಲ್ಲ ದನಿ ಕಾಲು ಸಂದಿಗೆ ಹಾಕ್ತೀವಿ ಕೊಡೋದು, ಅದು ಗೊಬ್ಬರ ತಿಪ್ಪಿ ಹಾಕ್ತೀವಿ, ಮತ್ತೆ ಸಂಗ್ಲಿ ಅದು ಎಲ್ಲ ಒಟ್ಟಿಗೆ ಬಾಚಿಬಿಟ್ಟು ತಿಪ್ಪಿ ಹಾಕಿತಿ ಸರ್. ಆ ತಿಪ್ಪೆ ಗೊಬ್ಬರವ 2 ಮಂಕ್ರಿ 1 ಮಂಕ್ರಿ ಒತ್ತೊತ್ತ ಹಾಕ್ತೀವಿ. ಸರಿ ಶುಂಠಿ ಹಾಕ್ಬೇಕು ಅಂತ ಒಂದು ಮನಸ್ಸು ಮಾಡಿದೆ. 13 ವರ್ಷದಿಂದ ವ್ಯವಸಾಯ ಮಾಡಿತಲ್ಲ ಬಿಡಿ ನಾನು, ಬರೀ ತೆಂಗು ಅಡಿಕೆನೆ ಮಾಡ್ಕೊಂಡು ಬಂದು ಗಿಡ ಎಲ್ಲ ಹೋದು. ನಾನು ಒಂದಪ್ಪ ಕಾಕಡೆ ಗಿಡ ಬೆಳೆದೆ, ಕಾಕಡೆ ಗಿಡ ಬೆಳೆದೆ ಸರ್, ಇವು 4 ಚೇರ್ ತಂದದ್ದು ಅದು ಹೋಯ್ತು ಬಾವಿ ನಿಂತ್ಕೊಂಡು. ಹ್ಞೂ, ಆಳ್ನೆ ಬಿಟ್ಬಿಟ್ಟೆ ಜಮೀನ ಹತ್ಲಿ, ಅಲ್ಲಿಗೆ ಹೋಗ್ಲೇ ಇಲ್ಲ 7-8 ವರ್ಷ ಹೋಗ್ಲೇ ಇಲ್ಲ. ಗುತ್ತೆಲ್ಲ ಬೆಳೆದ್ಬಿಟ್ಟು ಇಡೀ ಊರಲ್ಲೆಲ್ಲ ಬೈದ್ರು, ನಿನ್ಗೇನು ನಿಮಿಷ ತಿಳ ಮರೆ ಅಂತ ಜಮೀನು ಆಡ್ಬಿಟ್ಟದಿಲ್ಲ ಅಂತ ಹೇಳಿ ಇರಲಿ ಅಂತ ಯೋಚನೆ ಮಾಡಿ ಈ ಸರಿ ಸ್ವಲ್ಪ ದುಡ್ಡಾಯ್ತು ಬಾವಿ ಕೊರೆಸ್ತೆ. ಅಲ್ಲಿ 2 ಎಕರೆ ಇದೆ, ಅದ ಶುಂಠಿ ಎಕರೆಗೆ ಕೊಟ್ಬಿಟ್ಟೆ ಆಯ್ತು, ಯಾಕಂದ್ರೆ ಸಾಲ ತಡಿಯಕ್ಕೆ ಆಗಲಿಲ್ಲ ನನಗೆ. ಅವ್ರತ್ತ ಒಂದು 40,000 ದುಡ್ಡು ಇಸ್ಕೊಂಡು ಸ್ವಲ್ಪ ಸಾಲ ಮಾಡ್ಕೊಂಡಿದೆ, ಅವ್ರಿಗೆ ಕೊಟ್ಬಿಡೋಣ ಅಂತ ಆಗ ಮನಸ್ಸು ಮಾಡಿದೆ. ನಾನು 1 ಚೀಲ ಶುಂಠಿ ಬೆಳಿಬೇಕು ಅಂತ ಬೆಳೆದಿದ್ದೀನಲ್ಲಿ ನೋಡಿದ್ರಲ್ಲ ನೀವು, ಅದು ಸೀಮ ಗೊಬ್ಬರ ಜಾಸ್ತಿ ಮಾಡಿಲ್ಲ ಸರ್, ಒಂದು ಏನಮ್ಮ ಅಂದ್ರೆ ಒಂದು 20 ಕೆಜಿ ಹಾಕಿದ್ದೀನಿ. ಯಾರು ಹೇಳಿದ್ರು ಅಂತ ಹಾಕದ್ ಬೇಡ ಅಂತಲ್ಲ ಇತ್ತು ಮನಸ್ಸು, ಮಾಡೋದೇ ಬೇಡ ಸೀಮೆ ಗೊಬ್ಬರ ಸೋಗಿಸ್ಬಾರ್ದು ನನ್ನ ಭೂಮಿ ಅಂತಲೇ. ಹೆಂಗೆ ಅಂದ್ರೆ ಇದಕ್ಕೆ 13 ವರ್ಷದಿಂದಲೂ ನಾನು ಆಕಾಶವಾಣಿ ಒಳಗೆ ಬರ್ತಿರೋದ್ರಿಂದ ಕೆಲವು ರೈತರು ಹೇಳ್ತಾರೆ ಅಡಿಕೆ ಗಿಡ ಹೋಗ್ತವೆ, ತೆಂಗಿನ ಗಿಡ ನುಸಿರುವಾಗ ಅದು ಇದು ಬಂದು ಹೋಗ್ತವೆ ಸೀಮೆ ಗೊಬ್ಬರ ಹಾಕಿದ್ರೆ ಅಂತ. ಅದರಿಂದ ನಾನು ಬೇಡಕ್ಕೆ ಬೇಡ, ನಮಗೆ ಧನಿನ ಗೊಬ್ಬರವೇ ಸಾಕು, ಬಂದಂಗೆ ಬರಲಿ ಅಂತ. ಆದ್ರೆ ತುಂಬಾ ಚೆನ್ನಾಗಿದಲ್ಲ ನೋಡಿದ್ರಲ್ಲ ಶುಂಠಿ, ಫೈನ್ ಆಗಿದಲ್ವಾ? ಈ ರೀತಿ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನಾನು ಒಂದು 8-10 ವರ್ಷ ಹೋಗ್ಲೇ ಇಲ್ಲ ಜಮೀನಕ್ಕೆ ಅಂತ ಹೇಳಿದ್ರಲ್ಲ, ಯಾಕೆ ಸರ್? ಬೇಜಾರಾಗ್ಬಿಡ್ತು, 2 ಬಾವಿ ಇದ್ದು 2 ಬಾವಿ ನಿಂತು ಅದು ಕಾಕಡೆ ಗಿಡ ಎಲ್ಲ ಒಣಗೋಯ್ತು. ಹಾಗೇನ್ ಮಾಡ್ದೆ, ಇದೊಂದು ಮಿಷನ್ ಹೊತ್ಕೊಂಡು ಕೂಲಿ ಕೆಲಸಕ್ಕೆ ಹೋದೆ. ಮತ್ತೆ 1 ವರ್ಷ ಮೂಟನು ಹೊತ್ತುಬಿಟ್ಟೆ ನಾನು, 9 ಗಂಟೆ 10 ಗಂಟೆ ರಾತ್ರಿಲಿ ಬರ್ವಿ ನಾನು ಮೂಟ ಹೊತ್ತು. ಆಗ ಎಷ್ಟಾಗೋದು ನನಗೆ? ಬರೀ 500 ರೂಪಾಯಿ 600 ರೂಪಾಯಿ ಆಗೋದು. ಅಲ್ಲೊಬ್ರು ವಯಸ್ಸಿ ರುದ್ರಪ್ಪರು ಅಂತ ಇದ್ರು, ಅವ್ರು ಒಂದ್ ಸ್ವಲ್ಪ ಭೇಟಿ ಮಾಡ್ಕೊಂಡು ಆಗ ಅವ್ರೊಂದು ಮಿಷನ್ ತೆಗೆದುಕೊಟ್ರಿ ಅಂತದಂತ. ಇಲ್ಲಿ ನಮ್ಮ ಮೇಷ್ಟು ತೋಟದಲ್ಲಿ ಒಡೆಯದ್ ಕಲ್ತದೆ. ಆದ್ರೆ 9 ವರ್ಷ ಕೆಲಸ ಮಾಡಿದೆ ಸರ್, 9 ವರ್ಷದಲ್ಲಿ 1 ವರ್ಷದಲ್ಲಿ 4 ಲಕ್ಷ ಗ್ಯಾರಂಟಿ ಅಧಿಕ ಮಾಡ್ಕಿತ್ತು ನಾನು. ಈಗ ಒಬ್ಬ ರೈತ 20 ಕ್ವಿಂಟೆ ಶುಂಠಿ ಒಳ ಒಡೆಯಕ್ ಕೇಳ್ತಾರೆ ಎಷ್ಟು ಕೊಡ್ಲಪ್ಪ ಅಂತವ. ಸರ್ ನಾನು ಹೆಂಗ್ ಹೇಳ್ತೀನಿ ಅಂದ್ರೆ, ಇದು 10 ಆಳು ಕುಯ್ಯಾಕ್ ಕೆಲಸವ, ನಾನು ಎಷ್ಟು ತಗೋದು 2,000 ಕೇಳೋದಲ್ವಾ ಸರ್, 2,000 ಗುಡಿ ಕೊಡ್ರಿ ಅಂತೀನಿ. ಇಲ್ಲ ಅವ್ರು 500 ಕಡಿಮೆ ಕೊಡ್ತಾರೆ, ಇಲ್ಲ 500 ಜಾಸ್ತಿ ಕೊಡ್ತಾರೆ ಸರ್. ಅವ್ರಿಗೂ ಮೋಸ ಇಲ್ಲ, ನನಗೂ ಮೋಸ ಇಲ್ಲ. ಅದರಲ್ಲಿ ಆ ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ ನಾನು. ಅದರಿಂದ ಎಲ್ಲ ಜನಗಳು ನಂಬಿಕೆಸ್ತರಾಗ್ಬಿಟ್ಟಾರೆ ನನ್ನ ಮೇಲೆ, ನೀವು ಬನ್ನಿ ಸುರೇಶಣ್ಣವರೇ ನಮಗೆ ಒಳಗೆ ಹೊಡ್ಕೊಡಿ. ಅದರಿಂದ ನಾನು ಚೆನ್ನಾಗಿ ಸಂಪಾದನೆನೂ ಆಗ್ತಾ ಇದೆ, ತೋಟನೂ ಚೆನ್ನಾಗಿದೆ, ನೋಡ್ತಾ ಇದ್ರಲ್ಲ ತೃಪ್ತಿಲಿ ಇದ್ದೀನಿ ಸರ್. ಈ ಮನುಷ್ಯನಿಗೆ ಎಷ್ಟು ಬಂದ್ರು ತೀರ್ದು ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಬಾಳೆ ಯಾವ ತಳಿ ಹಾಕೊಂಡಿದ್ರಿ? ಪುಟ್ ಬಾಳೆ, ಪೂರ್ತಿ ಪುಟ್ ಬಾಳೆನೆ. ಒಂದ್ 2 ಗೆಡ್ಡೆ ಮಾತ್ರ ಪಚ್ಚ ಬಾಳೆ ಹಾಕೊಂಡಿದ್ವಿ, ನೋಡ್ಬೇಕು ತಿನ್ನಕಿರ್ಲಿ ಅಂತ ಹೇಳಿ. ಒಳ್ಳೆ ಬೆಲೆ ಇದೆ ಅಲ್ವಾ ಈಗ ಸರ್? ಒಂದ್ 2 ಕ್ವಿಂಟಲ್ ಅಷ್ಟ 37 ರೂಪಾಯಿ ಕೊಟ್ಟೆ. ಒಳ್ಳೆ ಬೆಲೆ ಬಂದಿದೆ, ಇವಾಗ ಕೊಡ್ಬಹುದು. ಕೊಡ್ಬಹುದು ಸರ್. ಬಾಳೆಗೆ ಏನ್ ಕೆಲಸ ಮಾಡ್ತೀರಿ ಸರ್? ಬಾಳೆಗೆ ನಾನು ಯಾವ GCP ಏನ್ ಕರ್ಸಲ್ಲ, ನಾವೇ ನನ್ನ ಮಕ್ಕಳು. ನಾನು ಒಂದ್ 200 ಗಿಡ ನಮ್ಮ ಮಾಸ್ಟರ್ ತರಿಸ್ತೇವೆ, ಅವ್ರ ಜೊತೆಲೆ ತರಿಸ್ತೇವೆ. ಅವರೇ ತಂದ್ಕೊಟ್ರು 20 ರೂಪಾಯಿ ಸೊಸಿ ಕೊಟ್ಟು. ಆಮೇಲೆ ಇನ್ ಬಾಕಿ ಗಿಡ ಎಲ್ಲ ನಾನು ನನ್ನ ಮಗ ನಾ 3 ಜನ ಹೋಗಿ ಕಂದು ಕಿತ್ಕೊ ಬಂದೆ ಬೇರೆ ಕಡೆ. ಕಂದು ಕಿತ್ಕೊ ಬಂದು ಇವತ್ತು 100, ನಾಳಿಕೊಂದು 100 ಕೆಲಸದಿಂದ ಬಂದು ಹೊರಗಡೆಯಿಂದ ಸುಸ್ತಾಗಿರಿವಿನ. ಇವತ್ತೊಂದು 100, ನಾಳಿಕೊಂದು 100 ಹಂಗೆ ಕಿತ್ಕೊ ಬರೋದು, ನಾಟಿ ಮಾಡ್ಕೊಳ್ಳೋದು. ನಾವೇ ನಾಟಿ ಮಾಡ್ಕೊಳ್ಳೋದು. ಆಮೇಲೆ ಸೈಡಲ್ಲೆಲ್ಲ ಒಂಟೆವಲ್ಲೂ ಅವು ಪೂರ್ತಿ ಕೂದ್ಬಿಡ್ತಾರೆ, ಅರ್ಧ ಕುದ್ರಸಾಕ್ ಸರ್ ಅದ. ಮತ್ತೆ ಬೇಗ ಒಂಡಲ್ಲ ಅದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಗೆಡ್ಡೆ ಪೂರ್ತಿ ಕೂದಾಕ್ತಾರೆ, ಅದು ಹೊಂಟೆ ಬಿಡ್ತದೆ ಬೇಗ. ಅರ್ಧ ಕೂದ್ಬಿಟ್ರೆ ಬಾಳೆ ಬೇಗ ಒಂಡಲ್ಲ ಅದು. ಒಂದೊಂದು ಬುಡ್ಕಾಡ್ತೀವಿ ನಾವು. ಆಮೇಲೆ ಒಣಗಿರೋ ಗರಿ ಎಲ್ಲನೂ ಕೂದಾಕ್ತಿರ್ತೀವಿ, ಅದೇ ಗೊಬ್ಬರ ಆಗುತ್ತೆ. ಬಾಳೆ ಇನ್ನೊಂದು ಯಾಕೆ ಆಯ್ತಿ ಅಂದ್ರೆ, ನಮ್ಮ ಭೂಮಿ ಫಲವತ್ತೆಗೋಸ್ಕರವಾಗಿ, ನಾನು ದುಡ್ಡಿಂದ ಇರಲಿ ಫಲವತ್ತೆಗೋಸ್ಕರವಾಗಿ ಬಾಳೆ ಹಾಕಿದ್ದೀನಿ. ಕೆಲವ್ರು ಕಡ್ದು ಹೊರಗಡೆ ಹಾಕ್ತಾರೆ, ನಾನು ಕಡ್ದು ಹೊರಗಡೆ ಹಾಕಿರೋದು ಸರ್. ಅಲ್ಲೇ ಬಿಡ್ತೀನಿ, ಗೊಬ್ಬರ ಆಗ್ಬೇಕು ನನಗೆ ಅದು. ಬಾಳೆ ಅದು ಸರ್. ಬಾಳೆ ಹಾಕೋದ್ರಿಂದ ಹೆಂಗ್ ಫಲವತ್ತಾಗುತ್ತೆ ಭೂಮಿ? ತೆಂಗಿನ ಮಟ್ಟದ ಫಸ್ಟ್ ಕೇಳಿದೆ ಸರ್, ಈ ತೆಂಗಿನ ಮಟ್ಟದಲ್ಲಿ ಎಷ್ಟು ಕೆಜಿ ಗೊಬ್ಬರ ಆಗ್ಬೋದು ಅಂತ. ಅವ್ರು 3-4 ಕೆಜಿ ಗೊಬ್ಬರ ಆಗುತ್ತೆ ಸುರೇಶಣ್ಣರೇ. ಇದು ಇಮ್ಮಿಡಿಯೇಟ್ಲಿ ಕರಗಲ್ಲ, 1 ವರ್ಷದಿಂದ 2 ವರ್ಷ ಬೇಕು ಕರ್ಗಕ್ಕೆ. ಗೊಬ್ಬರ ಆಗ್ಲಿ ಬಿಡಿ ಸುರೇಶಣ್ಣರೇ ಅಂತ ಅವ್ರು ಹೇಳಿದ್ರು. ಆಗ ಬಾಳೆದ ಒಂದು ಯತ್ನೆ ಮಾಡಿದೆ, ಬಾಳೆ ಹಾಕಿದ್ರೆ ಗೊಬ್ಬರ ಆಗ್ಬೋದಲ್ವಾ ಅಂತವ. ಅದ್ರಲ್ಲಿ 1-3 ಕೆಜಿ ಗೊಬ್ಬರ ಗ್ಯಾರಂಟಿ ಆಗುತ್ತೆ ಸರ್. ಗಡ್ಡಲ್ಲಿ ಇನ್ನು ಎಲ್ಲ ಕಡ್ದು ಬಿಡ್ತೀವ, ಅದ್ರಲ್ಲಿ 1/2 ಕೆಜಿ ಇಟ್ಕೊಳ್ಳೋಣ. ಅದ್ರಲ್ಲಿ ಇನ್ನೇನಿದೆ ಸರ್ ತಪ್ಪು? ನಮ್ಮ ಭೂಮಿಲಿ ಗೊಬ್ಬರ ಆಗುತ್ತೆ ಅದು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಉಳ್ಸಕ್ಕಾಗಲ್ಲ, ಮಾಡಕ್ಕಾಗಲ್ಲ ಅಂತ ಆಚೆ ಕಡೆ ಕೆಸ್ತು ಬಿಡ್ತಾರೆ. ಆದ್ರೆ ನಾನು ನಮ್ ಭೂಮಿಲೇ ಕರಗ್ಬೇಕು, ನಮ್ ಭೂಮಿಲೇ ಇರ್ಬೇಕು. ಅದು ಯಾವ್ದೇ ಒಂದು ಕಸ ಕಡ್ಡಿನೂ ಆಚೆ ಕಡೆ ಕೇಸಿಲ್ಲ. ಕೆಲವ್ರು ಗರ್ಕೆ ತೆಗ್ದು ಆಚೆ ಕಡೆ ಕೇಸಿತಾರೆ, ಆದ್ರೆ ನನ್ನ ಗರ್ಕೆ ನಾನ್ ಹೊಲದಲ್ಲಿ ಬೆಳೆಸ್ಕೊತಾ ಇದ್ ನಾನು. ಅದು ಒಳ್ಳೆ ಗೊಬ್ಬರನೇ. ಜನಗಳು ಹೇಳ್ತಾರೆ ಗರ್ಕೆದ್ರೆ ಅಡಿಕೆ ಆಗಲ್ಲ, ತೆಂಗ್ ಆಗಲ್ಲ ಅಂತ. ತೆಂಗು ಅಡಿಕೆ ಸರ್ ಕಾಡ್ ಜಾತಿ ಗಿಡನೇ ಅದು. ಕಾಡ್ ಜಾತಿ ಗಿಡನೇ. ಅದಕ್ಕೆ ಏನು ಫಲವತ್ತತೆ ಅಂದ್ರೆ ಭೂಮಿಗೆ ಸ್ವಲ್ಪ ಪವರ್ ಕೇಳ್ತಿತ್ತು ಅದು. ಗಂಜಲ ದನಿನ ಗೊಬ್ಬರ ಇಷ್ಟು ಕೇಳುತ್ತೆ ಸರ್, ಎದ್ದೆ ಬಿಡುತ್ತೆ ತೆಂಗಿನ ಗಿಡ. ಹೊರಗಡೆ ಈಗ ರೋಡ್ ಸೈಡ್ ಇರೋವೆಲ್ಲವ ಉಳುಮೆನ ಮಾಡ್ತಾವ್ರ, ಅವೆಲ್ಲ ನಾವು ಥಿಂಕ್ ಮಾಡ್ಬೇಕು. ಥಿಂಕ್ ಮಾಡಿ ಒಂದೊಂದ್ ಕಡೆ ಹೋದಾಗ ಒಂದೊಂದ್ ಕಡೆ ನೋಡ್ಕೊಂಡ್ ಬಂದಾಗ ನಮಗ್ ಗ್ಯಾರಂಟಿ ಗೊತ್ತಾಗ್ಬಿಡ್ತೀವಿ ನೋಡಿ, ಈ ಗಿಡ ಉತ್ತ ಎಲ್ಲ ಹೆಂಗ್ ಬಿಟ್ಟಿ ಫಸ್ಲ. ಆ ಒಂದು ಪ್ರೇರಣೆ ಮೇಲೆ ನಾನು ಎಲ್ಲನೂ ಮಾಡ್ಕೊತಾ ಇದ್ದೀನಿ ಸರ್. ನಾನು ಕೆಲವ್ರು ತೋಟಕ್ಕೆಲ್ಲ ಭಾರಿ ಹೋಗ್ತೇನೆ ನಾನು, ಜನವರಿ ಗಂಟಲು ಹೋಗಿದ್ದೀನಿ. ಅಲ್ಲೊಬ್ಬೊಬ್ಬರೆಲ್ಲ ಒಳ್ಳೆ ತೋಟ ಮಾಡವ್ರೆ, ಅವ್ರು ಹೇಳ್ತಾರೆ ಸುರೇಶಣ್ಣ ನನಗೆ ಈ ಸರಿ 13 ಲಕ್ಷ ಆಯ್ತು ತೆಂಗಲ್ಲಿ, ಅಡಿಕೆಲ್ಲಿ 1-9 ಲಕ್ಷ ಆಯ್ತು ಅಂತ. ಅದು ನನಗೆ ಕುತೂಹಲ, ಹಂಗೆ ಮಾಡ್ಬೇಕು. ರೈತ ಎಲ್ಲನೂ ನಿಭಾಯಿಸ್ಬೇಕು, ಕಷ್ಟ ಸುಖ ನೋವು ನಲವು ಎಲ್ಲ ಮನುಷ್ಯ ಎಲ್ಲರಿಗೂ ಬರುತ್ತೆ ಸರ್. ಅದನ್ನ ನಿಭಾಯಿಸ್ಬೇಕು, ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದೀವಿ. ನಾನು ಅಲ್ಲಿ ನೋಡ್ಬೇಕು ತೋಡ್ತಾರೆ, ಆದ್ರೆ ಅವ್ರಿಗೆ ಕೈ ಮುಗ್ದೆ ಬಂದ್ಬಿಡ್ತೀನಿ. ಆದ್ರೆ ಗೌಡ ನಿಮ್ ತೋಟ ನೋಡಕ್ ಖುಷಿ ಆಯ್ತು, ಸಂತೋಷ ಆಯ್ತು, ತೃಪ್ತಿ ಆಯ್ತು ಗೌಡ ನಿಮ್ಗೆ, ನನಗೂ ತೃಪ್ತಿ ಆಯ್ತು ಅಂತ ಹೇಳ್ಬಿಟ್ಬಿಡ್ತೀನಿ. ಹುಡ್ರೆ ಆಗ ಕೇಳ್ತಾರೆ ನಿಮ್ದು ಯಾವ್ರು ಏನು ಅಂತ. ಹೆಂಗ್ ಕೇಳ್ಕೈತೀನಿ ಅಂದ್ರೆ ಸರ್, ಒಳ ಹೊಡಿಯಕ್ ಹೋಗ್ತೇನಲ್ಲ ನಾನು ಭೂಮಿ ಮೇಲೆ ಹೋಗ್ಬೇಕು, ಸುತ್ತು ನೋಡ್ಕೊಂಡೇ ಹೋಗ್ತಾ ಇರ್ತೀನಿ, ಈ ತೋಟ ಹೆಂಗಿದೆ, ಈ ತೋಟ ಹೆಂಗಿದೆ. ಆಮೇಲೆ ಅವ್ರು ಕೇಳ್ಕೈತೀನಿ ಇವ್ರ ತೋಟ ಅವ್ರದ್ದು, ಅವ್ರ ಮನೆಯ ಹೆಸರೇನು. ಮಾರನೇ ಬೆಳಗ್ಗೆ ಹೋಗ್ತೀನಿ ಅಲ್ಲಿಗೆ, ಅದು ನನಗೆ ಪ್ರತಿಫಲ. ಆಮೇಲೆ ಒಂದಪ್ಪ ಏನಾಗ್ಬಿಡ್ತು, ತೆಂಗ್ ಹಾಕಿದ್ದೆ ಇಲ್ಲಿ ಈ ರೋಡ್ ಸೈಡ್ ಐತಲ್ಲ, ಜನ ಹಿಂಗೆ ತಿರ್ಗಾಡೋರು. ನನ್ನ ಕೆಲ್ಸಕ್ಕೆ ಹೋದಾಗ ನನ್ನ ಮಿಸ್ಸಸ್ ಕೇಳೋರು, ನಿನ್ನ ಗಂಡ ಇದ್ರಲ್ಲಿ ಬೆಳೆದಾತ ತೆಂಗ, ರಾಗಿ ಬೆಳ್ಕೊಂಡು ಜೀವನ ಮಾಡಿದ್ಬಿಟ್ಟು ತೆಂಗ್ ಹಾಕೊಂಡವನೇ, ಆಮೇಲೆ ಹತ್ತತ್ರಕ್ಕೆ ಹಾಕ್ಯವನೇ, ಏನೇನೋ ಕತೆ ಹೇಳ್ಬಿಟ್ಟು ಅವರು. ಇವ್ರು ನನ್ನ ಕೆಲಸದಿಂದ ಬತ್ತದಂಗೆ ನೀನು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ, GCP ಗುಂಡಿ ತೆಗೆಸ್ಬೇಕಂತೆ, ಮಳ್ಳು ಹಾಕ್ಬೇಕಂತೆ, ಗೊಬ್ಬರ ಹಾಕ್ಬೇಕಂತ ಎಲ್ಲ ಹೇಳೋರು. ಸುಮ್ಮನಿರ ಮನೆಯನ್ನು ನಾನು ಹೊರಗಡೆ ತಿಳ್ಕೊಬತ್ತಿದ್ದೀನಿ, ಏನೂ ಆಗಲ್ಲ ಸುಮ್ಮನೆ. ನಮ್ಮೂರವ್ರ ಮಾತಿಗೆ ನಾವು ಕಿವಿ ಕೊಡೋದು ಬೇಡ, ನಾನು ಮಾಡಿ ತೋರ್ಬೇಕು ಅಂತ ಇದ್ದೀನಿ. ಈಗ ಒಬ್ಬ ಮನುಷ್ಯ ಯಾರಾದ್ರೂ ಸರಿ ನಿನ್ನ ತೋಟ ನೋಡಿ ತುಂಬ ಚೆನ್ನಾಗೈತೆ, ಫಸ್ಟ್ ಕ್ಲಾಸ್ ಐತೆ, ಮುಂದೆ ನಿನ್ನ ದುಡ್ಡಾಗುತ್ತೆ ಬಿಡು ಅಂತ ಅದೇ ಬಾಯಿನವ್ರು ಹೇಳ್ತಾವ್ರೆ. ಆಮೇಲೆ ಮಾಡ್ದ ಇವ್ರನ್ನ ಈ ಕೆಪೇಟೆ ಕಡೆ ಕರ್ಕೊಂಡು ಹೋದೆ ಒಂದು ದಿವಸ. ಅಲ್ಲಿ ಅಳತೆ ಆಗ್ತಾವ ನೋಡಮ್ಮ, 25 ಅಡಿ ತೆಂಗಿದೆ, ನಮ್ಮ 27 ಅಡಿ 30 ಅಡಿ ಇವೆ. ಯಾಕೆ ಅವ್ರು ಇವ್ರು ಮಾತು ಕೇಳ್ಬೇಕು? ಯಾವುದೇ ಒಬ್ಬ ವ್ಯಕ್ತಿ ಆದರೂ ಸರ್ ನೋಡಿ ಕಲಿಬೇಕ ಹೊರತು ಹೇಳಿ ಅವ್ರಿಗೆ ಹತ್ತಿದ್ದಕ್ಕಾಗಲ್ಲ ಸರ್, ಕಷ್ಟ ಐತಿ. ಒಬ್ಬ ಮನುಷ್ಯ ಹೇಳಿದ್ರೆ ಅಲ್ಲಿಗೆ ಹೋಗಿ ನೋಡೇ ಬಿಡ್ಬೇಕು, ಆಗ ಅವ್ರಿಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗುತ್ತೆ. ಅಮ್ಮನವ್ರಿಗೆ ನನ್ಗೆ ಎಷ್ಟು ಹೇಳಿದ್ರು ಕೇಳ್ತಿರಲಿಲ್ಲ ಅವರು, ಏ ಹತ್ರ ಏನೋ ಕತೆ ಹೇಳೋದು, ಮತ್ತೆ ಮನಸ್ಸಿಲ್ಲ ಮಾಡೋ ಮನಸ್ಸಿಲ್ಲ. 9 ಗಂಟೆ ಹತ್ರ ಪೈಪಲ್ಲಿ ನೀರು ಗುಣಿ ಗುಣಿ ಬಿಡ್ಬೇಕು, ಅಲ್ಲಿ ಬೇರೆ ಜಂಪ್ ಬೇರೆ ತೆಗಿಯರು, ಅದು ಬೇರೆ ಕಟ್ಟನ್ನೊಂದು ಅಷ್ಟೆಲ್ಲ ಮಾಡಿದ್ರು. ನನಗೆ ಈ ರೀತಿ ಆಯ್ತು ಐತೆ, ನನ್ನ ನೆಂಟಿಗೆ ಮಾತಾಡ್ತಾಳ ಅಂತ ಹೇಳಿ ನಾನು ಏನು ಮಾತಾಡ್ತಿರಲ್ಲ ಅಂದ್ರೆ ಅನ್ಕಳ್ಳಿ ಮಾತಾಡಿದ್ರು ಮಾತಾಡಿ ಕರ್ಕೊಂಡು ಹೋದ್ಮೇಲೆ ನೋಡಿದ್ಮೇಲೆ ನಮ್ಮ ಮಿಸ್ಸಸ್ ಯಾರು ಮಾತನ್ನು ಕೇಳ್ತಾ ಇಲ್ಲ. ಈಗ ನೀವು ಮಾಡ್ತಿರದೆ ಸರಿ, ಹೊರಗಡೆ ತೋರಿಸ್ಕೆ ಬಂದಿಲ್ಲ, ತೋರಿಸ್ತಾ ಹೋಗಿದ್ರೆ ಇಲ್ಲಿ ಗಂಟೆ ಜಗಳ ಇರೋದು ಮನೇಲಿ. ಆದರೆ ತೋರಿಸ್ಕೆ ಬಂದ್ಮೇಲೆ ಎಲ್ಲನೂ ಬಿಟ್ರು ಸರ್, ಮಾತಾಡೋದೆಲ್ಲನೂ ಬಿಟ್ರು. ತುಂಬ ಚೆನ್ನಾಗಿ ಗೊಬ್ಬರ ಹಾಕೋದು, ಕಸ ಗುಡಿಸೋದು, ಶುಂಠಿ ಪಟ್ಟಿಕೆಲ್ಲ ನಾನು ಕುರಿ ಗೊಬ್ಬರ, ನನ್ನ ಮಕ್ಕಳು ಇಬ್ಬರಾಳು ಶುಂಠಿ ಪಟ್ಟಿಕೆಲ್ಲ ಬರೀ ಗೊಬ್ಬರನ ಸುರಿದ್ರು. ಒಂದು ಸೈಡ್ ಕಟ್ಟಿಸ್ದೆ, ಸೈಡ್ ಕಟ್ಟಿಸಿದ್ಮೇಲೆ ಎರಡನೇ ಕೊಟ್ಟಿಗೆ ಮಣ್ಣು ಹಾಕ್ಸ್ಬೇಕಾರೆ ಕುರಿ ಗೊಬ್ಬರ ಒತ್ತೆ ಸುರಿದ್ರದ ಸರ್. ಇವು ಮೊನ್ನೆ ಒಬ್ರು ಕೇಳಿದ್ರು, ನಿನ್ನ ಶುಂಠಿ ಒಂಚೂರು ಕಾಯಲಿಲ್ಲ, ನನಗೆ ಬಿತ್ತನೆಗೆ 50 ಚೀಲ ಕೊಡು ಸುರಕ್ಷಣ, ನಮ್ಮ ನೆಂಟರಿಂದ ನನಗಿಂದ 50 ಚೀಲ ಬೇಕೇ ಬೇಕು ಅಂದರು. ಆ ಯಾವತ್ತೇ ಅವ್ರ ಅವನು ತಾಳಪ್ಪ ನೋಡೋಣ ಅಲ್ಲಿ ಗಂಟೆ ಇದ್ದರೆ ಕೊಡ್ತೀನಿ ತಾಳ್ರಪ್ಪ ಅಂತ ಹೇಳ. ದನ ಕರು ಎಮ್ಮೆ ಎಲ್ಲ ಸಾಕೊಂಡಿದ್ದೀರ, ಏನ್ ಅನುಕೂಲ ಇದರಿಂದ? ಮತ್ತೆ ಯಾರು ನೋಡ್ಕೊಳ್ಳೋರು ಅದನ್ನ? ಎಲ್ಲಾನು ಮಿಸ್ಸಸ್ ಸರ್ ನೋಡ್ಕೊಳ್ಳೋದು ಜಾಸ್ತಿ. ನಮ್ಮ ಮಕ್ಕಳು ಕಾಲೇಜಿಂದ ಬರ್ತಾರೆ ಬೇಗ, ಅವ್ರೊಂದ್ ಸ್ವಲ್ಪ ತಾಯಿಗೆ ನೆರವು ಮಾಡ್ತಾರೆ, ನಾನು ಕೆಲಸದಿಂದ ಬರ್ತೀನಿ, ನಾನು ಸ್ವಲ್ಪ ನೆರವು ಮಾಡ್ತೀವಿ. ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ನಮ್ಮ ಕುಟುಂಬದಲ್ಲಿ ಸರ್ ನಾವು 4 ಜನ ನಿತ್ಕೊಂಡು ಎಲ್ಲಿಗೂ ಹೋಗ್ತಾ ಇಲ್ಲ. ನಮ್ಮ ಕುಟುಂಬ ನಾವು ಬೆಳೆಸ್ಕೋಬೇಕು, ನಾವು ಚೆನ್ನಾಗಿರ್ಬೇಕು, ನಾವು ಮಾಡಿ ಇಂಪ್ರೂವ್ಮೆಂಟ್ ಆಗ್ಬೇಕು, ಇನ್ನೊಬ್ರು ನೋಡೋದಕ್ಕಿಂತ ನಾವು ಇಂಪ್ರೂವ್ಮೆಂಟ್ ಆಗ್ಬೇಕು. ಹಿಂದೆಲ್ಲ 2-2 ರೂಪಾಯಿ ದುಡ್ಡಿಗೂ ಕಷ್ಟಪಟ್ಬಿಡ್ತೀನಿ ಸರ್, ಯಾರು 5 ರೂಪಾಯಿ ದುಡ್ಡು ಕೊಟ್ಬಿಟ್ರೆ ನಾನು ಅವ್ ದುಡ್ಡು ಕೊಡ್ತಾನೆ ಇಲ್ಲ, ಕದ್ದೋಗ್ಬಿಡಿವೆ, ಅವ್ರಿಗೆ ಮಗನ ತೋರ್ತಾನಿಲ್ಲ. ಈಗ ಶ್ರಮಜೀವಿ, ಶ್ರಮ ಪಟ್ಟರೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಸಾಹಸ ಮಾಡ್ತಾ ಇದ್ದೀನಿ ಸರ್, ಹೋರಾಡ್ತಾ ಇದ್ದೀನಿ. ಇನ್ ಮುಂದೆ ಅವ್ರು ಕಾಪಾಡ್ತಾನೆ, ಏನ್ ತೊಂದ್ರೆ ಅಲ್ಲ, ಚೆನ್ನಾಗಿದೆ ವ್ಯವಸಾಯದಲ್ಲಿ ಮುಂದ್ ಬರ್ಬೋದು, ಆದ್ರೆ ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅಂದ್ರೆ ಏನನ್ನ ದುರ್ಚಟ್ಕೊಳ್ಳಿ ಇಟ್ಕೊಂಡ್ರೆ ಚೆನ್ನಾಗಿರಕ್ಕಾಗಲ್ಲ ಸರ್. ಯಾವ್ದಕ್ಕೆ ಯಾಬಿಟ್ಟು ಏನಿಲ್ದ ಹೋದ್ರೆ, ಅವ್ರು 2 ಎಕರೆ ಜಮೀನು ಇರಲಿ, 50 ಗಿಡ ತೆಂಗಿಡ ಹಾಕೊಂಡ್ರೂ ನೋಡ್ಕೊ ಬರ್ತಿದ್ದೀನಿ ನಾನು. 1 ಲಕ್ಷ ಅಥವಾ 1 ವರ್ಷ, ಅದಕ್ಕಿಂತ ಇನ್ನೇನು ಬೇಕು ಸರ್ ದುಡ್ಡು? ಸಾಕು, ಮಕ್ಳು ಮುಂದರ್ಸಿ, ಮಕ್ಳು ಓದಿ ಎಜುಕೇಶನ್ ಕೊಡಿಸಿ, ಅವ್ರು ಒಂದು 10,000 ರೂಪಾಯಿ ತತ್ತಾರೆ ಸಂಬಳ, ಅನ್ನಿ ಅಲ್ಲಿಗೆ ಎಷ್ಟಾಯ್ತು? 1.5 ಲಕ್ಷ ಆಯ್ತು. ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಹೊರತು, ಎಲ್ಲ ಇಲ್ಲಿಂದ ನಮ್ಮ ಬಾಣವಾರದವರೆಗೆ ಹೋದ್ರು ಪ್ರತಿಯೊಬ್ಬರ ಮನೆಯಲ್ಲೂ ಬಾವಿ ಇದಾವೆ, ಆದ್ರೂ ಮಾಡಲ್ಲ. ತೆಂಗು ಶುಂಠಿ ಬೆಳೆದ್ರೆ, ಅಲ್ಲಿಗಡ್ಡೆ, ಜೋಳ, ಹೂವು ಮಾಡ್ಲಿ, ಅದ್ ಬೇರೆ ವಿಚಾರ. ಆದ್ರೆ ಸೈಡ್ ಬೆಳೆ ಆಗಿ ತೆಂಗ್ ಮಾಡಲ್ಲ ಯಾರು, ಇಷ್ಟಪಡಕಲ್ಲ. ಈಗ 4 ವರ್ಷದಿಂದ ತೆಂಗ್ ಮಾಡಕ್ ಓಡಾಡ್ತಾವ್ರೆ, ಕೊರೋನಾ ಬಂದ್ಬಿಡ್ದಲ್ಲ, ಬೆಂಗಳೂರು ಕಡೆ ಬಂದರೆಲ್ಲ ಈಗ ಸ್ವಲ್ಪ ಓಡಾಡ್ತಾ ಇದಾರೆ ಸರ್. ಮಾಡಕ್ಕೆ ಹಾಲು ಮಾರಾಟ ಮಾಡ್ತೀರಾ? ಇಲ್ಲ ಸರ್, ಹಾಲು ಮಾರಾಟ ನಾನು ಡೈರಿಗೆ ಹಾಲು ಹಾಕದ್ ಬಿಟ್ಟೆ 16 ವರ್ಷ ಆಯ್ತು. ಹೆಂಗೆ ಅಂದ್ರೆ ಸರ್, ನಾನು 4 ಗಂಟೆಗೆ ಹೇಳ್ತೀನಿ, 4 ಗಂಟೆಗೆ ಕರೆಕ್ಟಿಗೆ ಇದ್ರೆ ಕುರಿ ಕಟ್ಟಿಗೆ ಕಸ ಗುಡಿಸಿ, ದನಿನ ಕೊಟ್ಟಿಗೆ ಕಸ ತೆಗೆದು ಎಲ್ಲ ಕೆಲಸನೂ ಮುಗಿಸಿ ನಾನು ಕರೆಕ್ಟ್ 5 ವರೆಗೆ ಹೊರಡಿಸ್ಬಿಡ್ತೀನಿ ಹೊರಗಡೆ ಕೆಲಸಕ್ಕೆ ಸರ್. ಅದರಿಂದ ಹಾಲು ಹಾಕಕ್ಕಾಗಲ್ಲ. ಹಾಲಾಗ್ತಾ ಇಲ್ಲ. ಏನು ಬೆಣ್ಣೆ ಮೊಸರು? ಬೆಣ್ಣೆ ಕಡ್ಕೋತೀವಿ ನಾವೇ, ತಿಂದು ಹೆಚ್ಚಾಗಿದ್ದು 1-2 ಸೇರು 3 ಸೇರು ಮಾರ್ಕೆತೀವಿ. ಆದ್ರೆ ಸಂತಿಗೆ ತಗೊಂಡು ಹೋಗಲ್ಲ, ಇಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ ನಮ್ಮೂರವ್ರೆ, ನಮ್ಮನ್ ಬೆಣ್ಣೆ ಬೇಕು ಕೊಡಿ ಅಂತ. ಕುರಿ ಎಷ್ಟು ವರ್ಷದಿಂದ ಸಾಕ್ತಿದ್ರಿ ಸರ್? 4 ವರ್ಷ ಆಯ್ತು, ಇದು 4ನೇ ಕೊಯ್ಲು ಸರ್. 4ನೇ ಕೊಯ್ಲು. ಕುರಿ ಎಷ್ಟೆಷ್ಟು ಸಾಕ್ತಿರಿ, ಯಾವ ಸಂದರ್ಭದಲ್ಲಿ ತರ್ತೀರಿ? 10 ಸರ್. ಈಗ ಗೌರಿ ತಿಂಗಳಲ್ಲಿ ತಂತೀನಿ ಸರ್. ಗೌರಿ ತಿಂಗಳಲ್ಲಿ ತಂದ್ರೆ ಬಕ್ರೀನ್ ಹಬ್ಬ 2 ದಿವಸ ಇದ್ದಂಗೆ ನಾನು ವ್ಯಾಪಾರ ಮಾಡೋದು, ಅವರೇ ಬಂದ್ಬಿಡ್ತಾರೆ ಸರ್. ನನಗೆ ಒಂದು ಟಗರಿಗೆ ಅಂದ್ರೆ ನನಗೆ 5,500 ರೂಪಾಯಿ ತಂದಿರ್ತೀನಿ ಸರ್. ಅದು ತಿಂಡಿ ಪಂಡಿ ಅಂತ ಹೇಳಿದ್ರೆ 1,000 ರೂಪಾಯಿ ಖರ್ಚು ಬರ್ಬೋದು ಸರ್, 6,500 ರೂಪಾಯಿ ಆತ. ನಾನು ಕೊಡೋ ರೈಟ್ ಸರ್ 16,000 ರೂಪಾಯಿಂದ 17,000 ರೂಪಾಯಿವರೆಗೆ ಮಾಡಿದ್ದೀನಿ. ಒಂದು ತಗರು 22,000 ರೂಪಾಯಿ ಮಾಡಿದ್ದೆ ಹೋದ ಸರಿ. ಒಳ್ಳೆ ಲಾಭದಾಯಕ ಅಲ್ವಾ ಸರ್? ಈಗ ಅದಕ್ಕೇನು ಜಾಸ್ತಿ ನಿಗೆ ನೋಡ್ಬೇಕಾ? ಹೆಂಗೆ ಇಲ್ಲ ಸರ್, ತೋಟ ಬಿಟ್ಕೊಂಡೇನಲ್ಲ, ನಾನು ಬಂದಾಗ ನಾನು ಬಿಡ್ಕೊ ಹೋಗ್ತೀನಿ. ಇನ್ನು ನಾನು ಬರೋದು ಲೇಟ್ ಆಯ್ತು, ನಮ್ಮ ಮಿಸ್ಸಸ್ ಆಗಿ ಬಿಡ್ಕೊ ಮೇಸ್ತಾ ಇರ್ತಾರೆ, ಅವರು ಆಯ್ತು ಅನ್ನೋದಿ ನನ್ನ ಮಕ್ಳು ಕಾಲೇಜಿಂದ ಬಂದ್ಬಿಡ್ತಾರೆ, ಹೆಂಗ ನಡೆದು ಹೋಗ್ತಾ ಇದೆ ಸರ್. ಮಾತ್ರ ಅವು ನಾನ್ ಬೆಳೆಸ್ತಾ ಇರೋವೆ ಅವು, ನನ್ನ ಮನೆ ಕುಟುಂಬ ಅಂದ್ರೆ ಸರ್ ಲಕ್ಷ್ಮಿ ಇದ್ದಂಗೆ ಮಾಡ್ತಾರೆ. ಆಮೇಲೆ ಅದಕ್ಕೊಂದು ನಮ್ಮ ಮಾಸ್ಟರ್ ಹೇಳರು, ATM ಇದ್ದಂಗೆ ಕಲಮ್ ಗೈವು ಅಂದರು. ATM ಇದ್ದಂಗೆ ಸರ್, ಈಗ ಯಾವ್ದಾರ ದರ್ದ್ ಬತ್ತಂದ್ರೆ ಕುರಿ ಮಾರಿ ಬಾವಿ ಕೊರಿಸ್ತೆ, ಅರ್ಜೆಂಟ್ 1,000 ದುಡ್ಡು ಬೇಕಾಯ್ತು ಸರ್, ಸಿಕ್ತಲ್ಲ ಹೋಗ್ಬಿಡ್ತು, ಎಲ್ಲಿ ಅಡ್ಜಸ್ಟ್ ಮಾಡಕ್ಕೂ ಆಗದೇ ಇಲ್ಲ, ಅವ್ರು ಇಗ್ನರಿ ಕೊಡ್ಲೇಬೇಕಾಗ್ಬಿಡ್ತು ಸನ್ನಿವೇಶ. ಆಗ ಎರಡು ತಗ್ರು ಮಾರದೆ 3,000 ದುಡ್ಡು ಆಯ್ತು, ಆಗ ಅವ್ರಿಗೆ ತಗೊಂಡೋಗಿ ಕೊಟ್ಟು ಬಂದೆ. ಹೆಂಗೆ ಸರ್, ATM ಅಲ್ಲಿ ದುಡ್ಡಿದಂಗೆ 2 ತಿಂಗಳು ಚೆನ್ನಾಗಿ ಕಾಪಾಡ್ಬಿಟ್ರೆ ಅವ್ ಬೆಳ್ಕೊಂಡದ್ದ ಗೊತ್ತಾಗಲ್ಲ ಕುರಿಮರಿಗಳು. ಟಗ್ರು ಅಂತ ಅಂದ್ರೆ ಒಂದು 5,500 ರೂಪಾಯಿ ಕೊಟ್ಟು ಖರೀದಿ ಮಾಡ್ತೀರಾ, ಬೇರೆ ಖರ್ಚು ಅಂತ ಅಂದ್ರೆ 1,000 ರೂಪಾಯಿ ಆಗುತ್ತೆ, 6,500 ರೂಪಾಯಿ ಆಗುತ್ತೆ. ಅದನ್ನ ಒಂದು 12,000 ರಿಂದ 15,000 20,000 ವರ್ಗು 22,000 ಮಾರಿದೀನಿ ಸರ್. ಒಟ್ಟಿಗೆ ಬಕ್ರದ್ದು ಟೈಮಲ್ಲಿ ಮಾರಾಟ ಮಾಡೋದ್ರಿಂದ ಒಳ್ಳೆ ಲಾಭ ಸರ್. ನಾನೇ ನಮ್ಮ ಸ್ನೇಹಿತರಿಗೆ ಒಂದು 4-5 ಜನಕ್ಕೆ ತಗ್ರು ಸಾಕಿಸಿ, ಈಗ ಅವತ್ತು ಒಬ್ರು 22 ಸಾಕಿದ್ರು, ಇನ್ನೊಬ್ರು 22 ಸಾಕಿಸಿದ್ರು, 4.5 ಲಕ್ಷ ಕುಂಡಿ ಕೊಟ್ಟರು ಸರ್ ತಗ್ರು ಮರಿಯ. ಈಗ ಅವರು ಅದನ್ನೇ ಹೇಳ್ತಾ ಇದಾರೆ, ಸುರಕ್ಷಣ ನೀನು ಹೇಳಿಕೊಟ್ಟು ನನಗೆ ತುಂಬ ಉಪಕಾರ ಆಯ್ತು, ಒಳ್ಳೆ ದುಡ್ಡು ಆತೈತೆ. ಆದ್ರೆ ಸ್ವಲ್ಪ ಕಸ ಅದು ಅವ್ರು, ನಾವೀಗ ಸರ್ 1,000 ರೂಪಾಯಿ ಏನ್ ಖರ್ಚು ಮಾಡಿರ್ತೀವಿ ಒಂದು ಕುರಿ ಮರಿಗೆ, ಅಷ್ಟು ಗೊಬ್ಬರ ಕೊಡ್ತಾವಲ್ಲ ಅವು, ಫಸ್ಟ್ ಕ್ಲಾಸ್ ಗೊಬ್ಬರ ಅದು. ಈಗ ಹೊರಗಡೆಯಿಂದ ಗೊಬ್ಬರ ತರಿಸ್ಯಾರ ಅರ್ಧ ಮಣ್ಣು ಚೀಲದೊಳಗೆ ಅರ್ಧ ಕುರಿಗಿರ್ತಿದ್ದೆ. ನಮ್ದೆ ಕಣ್ಣಾರೆ ಹಾಕ್ತೇವಲ್ಲ ಗೊಬ್ಬರವ, ಶುಂಠಿಗೆ ತೆಂಗಿಗೆ ಅಡ್ಕಿಗೆಲ್ಲ ಫಸ್ಟ್ ಕ್ಲಾಸ್ ಗೊಬ್ಬರ. ಕುರಿ ಖರ್ಚೆ ಬರಲ್ಲ, ಏನ್ ತಂದು ಕುರಿ ಸಾಕಕ್ಕೆ 5,500 ಕೊಟ್ಟು ತಂದಿರ್ತೀವಿ 6,000 ಅದೇ ಖರ್ಚು ಸರ್. ಇನ್ ಬಾಕಿದ ಗೊಬ್ಬರ ಇವತ್ತು ಏನಿಲ್ಲ ಅಂದ್ರೆ 250-300 ರೂಪಾಯಿ ಒಂದು ಮೂಟೆ ಗೊಬ್ಬರ ಸರ್, ಅಕ್ಕಡ ಉಳಿತಿತ್ತಲ್ಲ ನಮ್ಗೆ. ಅದರಿಂದ ಕುರಿ ಸಾಕೋದ್ರಿಂದ ತೋಟ ಇರೋರು ಸ್ವಲ್ಪ ಕಷ್ಟ ಪಡ್ಬೇಕು ಅಷ್ಟೇ. ಕಷ್ಟ ಪಡ್ದವ್ಲು ಹೋದ್ರೆ ಏನ್ ಪ್ರತಿಫಲನು ಸಿಗಲ್ಲ, ಲಾಭನು ಸಿಗಲ್ಲ. ಕುರಿ ಸಾಕೋದ್ ಹೆಂಗೆ ಅಂತ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ, ರೈತರಾಗಿರೋರು ಮಾಡ್ಕೋಬೇಕು. ಈಗ ನೋಡಿ ಆರಾಮಾಗಿ ಕೂತಿದ್ವಿ, ಒಂದ್ 2 ಗಂಟೆ ಮೇಲೆ ಆರಾಮಾಗಿ ಕೂತ್ಕೋಬಹುದು, ಅದು ಜನಗಳಿಗೆ ಗೊತ್ತಾಯ್ತೇ ಇಲ್ಲ. ಆದ್ರಿಂದ ಹೋಗಿ ಎಲ್ಲೊಬ್ರು ಇದ್ರ ಹತ್ರ ಕಡದ್ರೊಳಗೆ ಹೋಗ್ತೈತೆ, ಅಲ್ಲೊಬ್ರು ಕುರಿ ಬಿಡ್ಕೊಂಡ್ ಮೇಸ್ತಿದ್ರು. ಇದು ತರ್ಬೇಕಾದ ಕಾರಣ ಅದೇ ಕಾರಣ ಸರ್, ಮೀಸು ಇಷ್ಟ ತಪ್ಪಾಗಿತ್ತು ಅವ್ನ್ ಮಾತಾಡ್ಸಕ್ ಭಯ ನಂಗೆ. ಆಮೇಲೆ ಹಂಗೂ ಬಿಡ್ಲಲ್ಲ ನನ್ನ ಮನ್ಸು, ಕುರಿ ಮೇಸ್ತಾವ್ರಲ್ಲಿ ಇವರು ಗೌಡ್ರು ಅಂತ ಗೌಡ್ರೆ ನಮಸ್ಕಾರ ಅಂತ ದೂರದಲ್ಲಿ ನಿಂತ್ಕೊಂಡು ಸರ್ ಗೌಡ್ರೆ ಬನ್ನಿ ಅಂದ್ರು. ಹಾಗೆ ಹೋದೆ, ಹಾಗೆ ಎಲ್ಲಾನು ವಿಚಾರ ಹೇಳಿದ್ರು, ನೀವು ಸಾಕಂಗಿದ್ರೆ ಸಾಕಿ ಸುರೇಶಣ್ಣರೇ, ಹತ್ತತ್ತು ತಗೊಬಂದು ಸಾಕಿ, ನಾನು 2 ಎಕರೆ ಜಮೀನಿ ತಗೊಂಡಿದ್ದೀನಿ, ತಗೊಂಡು ಸಾಕ್ತಾ ಇದ್ದೀನಿ, ನಾನು 80 ತಗ್ರು ಸಾಕ್ತೀನಿ ಅಂದ್ರು. ನನಗೊಂಥರ ಖುಷಿ ಆಯ್ತು. ಆದ್ರೆ ನನ್ನ ಆರೋಗ್ಯಕ್ಕೋಸ್ಕರ ನಾನು ಕುರಿನೂ ಸಾಕ್ತಾ ಇದ್ದೀನಿ, ಮತ್ತೆ ನನಗೆ ಬೆನಿಫಿಟ್ ಇದೆ ಇದರಲ್ಲಿ. ಸಿಟಿ ಬಿಟ್ಟು ಒಂದು 5 ಕಿಲೋಮೀಟರ್ ಮುಂದಕ್ಕೆ ಹೋಗ್ಬಿಟ್ಟು ಮನೆ ಕಟ್ಕೊಂಡು ಕುರಿ ಸಾಕ್ತಾ ಇದ್ದಾರೆ ಅಲ್ಲಿ. ಅವ್ರು ನನಗೆ ಎಲ್ಲ ವಿವರಣೆ ಹೇಳ್ಕೊಟ್ರು ಸರ್. ಆಗ ನನಗೆ ಅವ್ರ ಮೇಲೆ ಧೈರ್ಯ ಬಂತು. ಆಮೇಲೆ ಬಕ್ರಿ ಹಬ್ಬದಲ್ಲಿ ಅವ್ರು ಫಸ್ಟ್ನೇ ಬಕ್ರಿಂದ ಅವ್ರಿಗೆ ಫೋನ್ ಮಾಡ್ಕೊಂಡೆ, ಯಾರ್ಯಾರು ಇದ್ರೆ ಕಳಿಸ್ಕೊಡಿ. ಆಗ ಅವ್ರ ಕಡೆಯಿಂದ ಒಂದು 2-3 ಜನ ಬಂದರು. ಆಮೇಲೆ ಸ್ವಲ್ಪ ಹೊಸಳ್ಳಿ ಕಡೆ ಹೋದೆ, 3 ಗಂಟೆ ಟೈಮ್ ತಿರುಗಾಡ್ತಾ ಇರೋರು. ಆಗ ಅವ್ರಿಗೆ ಹೇಳಿದೆ ನನ್ನ ಒಂದು ತಗ್ರವೇ ನೋಡಿ ಕೊಟ್ರು. ಆಗ ಬಂದು ಅವರು ತಗೊಳಕ್ ಇಷ್ಟಪಟ್ರು. ಈಗ ಅದೇ ಪಾಲ್ಟಿ ಈ ಸರಿ ತಗೊಂಡು ಹೋದರೆ 50,000 ನಿಮ್ಗೆ ಅಡ್ವಾನ್ಸ್ ಆಗಿ ಹೋಗಿ ಕೊಡ್ತೀನಿ, 3 ವರ್ಷ ಕೊಡಿ, ನನಗೆ 1 ವರ್ಷ ತಗೊಂಡು ಕೊಡಿ ಸುರೇಶಣ್ಣರಿ, ನಿಮ್ದು ಮೋಸ ಇಲ್ಲ ರೀ, ಗ್ಯಾರಂಟಿ ಫಸ್ಟ್ ಕ್ಲಾಸ್ ತಗ್ರು ಕೊಟ್ಟಿದ್ದೀರಿ ನಮಗೆ ಅಂತ ಖುಷಿ ಪಟ್ರು. ಹೋದಾದ ಹಬ್ಬ ಕಳೆದ್ಮೇಲೂ ಫೋನ್ ಮಾಡಿದ್ದೆ ನನಗೆ, ನಮಗೆ ಲಾಭ ಆಯ್ತು ಗೌಡ್ರೆ ಸುರೇಶಣ್ಣರೇ, ತುಂಬಾ ಚೆನ್ನಾಗಿದ್ದ ಮರಿಗಳು ಅಂತ ಹೇಳಿ. ಅದೇ ಮನುಷ್ಯ ಅದೇ ಮಾತು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಇಸ್ಕೊಳ್ಳಲ್ಲ, ಹೆಂಗ್ ಇಸ್ಕೊಳ್ಳಲ್ಲ ಅಂದ್ರೆ ಸಹ ಅದು ಇಸ್ಕೊಂಡ್ರು ತಪ್ಪು, ಮುಂಗಡೆ ಯಾವುದೇ ಕಾರಣಕ್ಕೂ ಇಸ್ಕೊಳಕ್ ಇಷ್ಟ ಪಡಬಾರ್ದು. ಅದರಿಂದ ಅದು ಇಸ್ಕತ್ತೀನಿ ಅಂದ್ರೆ ಇಲ್ಲಿ ದುಡಿಮೆ ಮಾಡೋದು ಕಡಿಮೆ ಆಗುತ್ತೆ, ನನ್ನದು ಈ ಕುರಿ ಮರಿತಾ ಇರ್ಬೇಕು ಅಂದ್ರೆ ನಾನು ದುಡಿಮೆ ಮಾಡೋಕೆ ಈಗ, ಅದರಿಂದ ಮಾಡ್ಕೋತೀನಿ ಸರ್. ತಿಂಡಿ ಅಂದ್ರೆ ಏನ್ ತಿಂಡಿ ಕೊಡ್ತೀರಿ? ಅದಕ್ಕೆ ಬರೀ ಜೋಳ, ಅಲ್ಜೋಳ. ನಮ್ಮ ಕೆಲವರು ನುಚ್ಚು ಮಾಡಿ ಕೊಡಿ ಅಂತಾರೆ, ಅದನ್ನ ನಾನು ನುಚ್ಚು ಮಾಡಿಸಲ್ಲ ಸರ್, ಹಂಗೆ ಸುರಿದು ಬಿಡ್ತೀನಿ. ಒಂದು ಪ್ಲಾಸ್ಟಿಕ್ಕಿಂದ ಕೇಸಿಂಗ್ ಪೈಪ್ ತಂದು ಭಾಗ ಹೊಡ್ಕೊಂಡು ಇಟ್ಕೊಂಡಿದ್ದೀನಿ, ಅದರೊಳಗೆ ಸುರಿದು ಬಿಡ್ತೀವಿ ಸರ್. ಆಮೇಲೆ ಮಾರ ಒಂದು 3 ತಿಂಗಳು 2 ತಿಂಗಳು ಇದ್ದಂಗೆ ಒಂದು 40 ಮೂಟೆ ಪುರಿ ಗುಂಡ್ಲು ಕೊಡ್ತೀನಿ ಒಂದು 10ಕ್ಕೆ, ಅದು 150 ರೂಪಾಯಿ. ಈಗ 170 ರೂಪಾಯಿ ಆಗಿವೆ, ಲಾಸ್ ಏನು ಬರಲ್ಲ. ಆ ಪುರಿ ಗುಂಡ್ಲು ತಿಂದ್ಬಿಟ್ಟು ಅಂದ್ರೆ ಈ ರೋಮ ಇರ್ತದೆ ಸಣ್ಣ ರೋಮ್ ಬಿದ್ದ್ಬಿಡ್ತಿದೆ, ಭಾರಿ ಇಂಪ್ರೂವ್ಮೆಂಟ್ ಆಗ್ಬಿಡ್ತಾವೆ ಕುರಿ ಮರಿಗಳು. ಅದರಿಂದ ಇನ್ನೇನು ಕೊಡಲ್ಲ ನನಗೆ, ಪುರಿ ಗುಂಡ್ಲು ಮಲ್ಜೋಳ ಅಷ್ಟೇ ಸರ್ ಕೊಡೋದು. ಎಷ್ಟು ಸರಿ ಕೊಡ್ತಾರೆ ಒಂದ್ ದಿವಸಕ್ಕೆ ಸರ್? ಒಂದೇ ಸರಿ, ನೈಟ್ ಮಾತ್ರ. ಯಾಕೆಂದ್ರೆ ಸಣ್ಣದ್ರಿಂದ ಚೆನ್ನಾಗಿ ಬೆಳೆಸ್ಬಿಟ್ಟು ಅಂದ್ರೆ ಮೇಯದೇ ಇಲ್ಲ ಅವು, ನಾವು ಸ್ವಲ್ಪ ಕೊಬ್ಬು ಜಾಸ್ತಿ ಆಗ್ಬಿಡ್ತಲ್ಲ, ಮೇಯದೇ ಇಲ್ಲ. ಅದರಿಂದ ಒಂದ 3 ತಿಂಗಳು ಮಾರ 3 ತಿಂಗಳು ಇದ್ದಂಗೆ ಸ್ವಲ್ಪ ತಿಂಡಿ ಜಾಸ್ತಿ ಕೊಡ್ಕೊಬಿಡ್ತೀನಿ ಸರ್. ಈ ಕಳೆ ಹೊಡೆಯೋದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? 12 ವರ್ಷ ಆಯ್ತು. 12 ವರ್ಷ ಆಯ್ತು. ಎಲ್ಲೆಲ್ಲಿ ಕಳೆ ಹೊಡಿತೀರಿ ಸರ್? ನಾನು ಇಲ್ಲಿಂದ ಬಾಣವರದವರೆಗೆ ಹೋಗಿದ್ದೀನಿ ಸರ್. ರೋಡ್ ಸೈಡ್ ಕೆಲವರು ಇಂಜಿನಿಯರ್ಗಳು ರೋಡ್ 4 ಕಿಲೋಮೀಟರ್ 5 ಕಿಲೋಮೀಟರ್ ಕಾಂಟ್ರಾಕ್ಟರ್ ಕಡೆಯಿಂದ ಕೊಡಿಸ್ತಾರೆ, ಅದು ಹೊಡಿತೀನಿ. ಶುಂಠಿ 1 ವರ್ಷ ಹಾಕಿ ಮತ್ತೆ ನೆಕ್ಸ್ಟ್ ವರ್ಷಕ್ಕೆ ಇಳಿಸ್ತಾರಲ್ಲ, ಅದ್ರೊಳಗೆ ಹೊಡಿತೀನಿ. ಅಡಿಕೆ ತೆಂಗಿನ ಗಿಡದ ಬದಿನಲ್ಲಿ ಎಲ್ಲ ತಲು ಹೊಡಿತೀನಿ ಸರ್. ಕರ್ಕೊಂಡು ಹೋಗ್ತಾರೆ, ಫೋನ್ ಮಾಡ್ತಾರೆ, ಹೋಗ್ತಾ ಇದ್ದೀನಿ ಸರ್. ದಿವಸ ಇದ್ದೇ ಇರುತ್ತೆ ಕೆಲಸ ಅದು? ದಿವಸ ಇದ್ದೇ ಇರ್ತೈತೆ, ಟೈಮೇ ಇಲ್ಲ ಸರ್ ಅದಕ್ಕೆ. ದಿವಸ ಇದ್ದೇ ಇರ್ತೈತೆ. ಒಂದ್ ದಿವಸಕ್ಕೆ 2 ಎಕರೆ ಹೊಡಿತೀರಿ ಸರ್? 20 ಕ್ವಿಂಟಿಂದ 1.5 ಎಕರೆ 2 ಎಕರೆ ಹೊಡೆದೀನಿ ಸರ್. ಹೊಡಿಬಹುದು ಅಷ್ಟು ಹೊಡಿಬಹುದು ಸರ್. ಆದ್ರೆ ಸೋಮಾರಿತನ ಮಾಡಿದ್ರೆ ಹೊಡೆಯಕ್ಕಾಗಲ್ಲ, ಜವಾಬ್ದಾರಿಕೆ ಇರ್ಬೇಕು, ಮನಸ್ಸು ಮಾಡ್ಬೇಕು. ನಾವು ಹೊಡೆದು ಇವತ್ತು ಇಲ್ಲಿ ಮತ್ತೆ ಬರಕ್ಕಾಗಲ್ಲ, ಮರಣೆ ಬೆಳಿಗ್ಗೆ ಬೇರೆ ಕಡೆಗೆ ಹೋಗ್ಬೇಕು ಅಂದ್ರೆ 2 ಎಕರೆ ಹೊಡೆದಿನಿ ಸರ್, 2.5 ಎಕರೆ ಹೊಡೆದಿನಿ ನಾನು. ಎಷ್ಟು ದುಡ್ಡು ಸಿಗುತ್ತೆ ನಿಮಗೆ ಒಂದು ದಿವಸಕ್ಕೆ? ನಾನು ಏನ್ ಮಾಡ್ತೀನಿ ಅಂದ್ರೆ ಒಂದು ಹೊಲ ನೋಡ್ತೀನಿ, ಹೊಳ ಕಡಿಮೆ ಇತ್ತಂದ್ರೆ 1 ಎಕರೆಗೆ 2,000 4,000 7,000 8,000 ತಗೊಂಡಿದ್ದೀನಿ ಸರ್ 1 ಎಕರೆಗೆ. ಹಳೆದ ಮೇಲೆ ಎಷ್ಟಿರ್ತದೋ ಅದ್ರ ಮೇಲೆ. ಈ ತುಂಬಾ ಬಲ್ತಿರೋದು ಕಡ್ಡಿ ಹೆಂಗಿರೋದು ಹಂಗಿದ್ರೆ ಎಲ್ಲ ಬೆಳೆದಿರ್ತೈತೆ, ಅದರಿಂದ ಸ್ವಲ್ಪ ಜಾಸ್ತಿ ತಗತ್ತೀನಿ ಸರ್. ಎಲ್ಲೆಲ್ಲಿ ಕೆಲಸ ಮಾಡಿದ್ರೆ ಈ ಹಳ ಹೊಡೆ ಕೆಲಸ ಸರ್? ದುದ್ದು ಸೈಡ್ ಜಾಸ್ತಿ ನಮ್ಗೆ, ಎಲ್ಲ ನೆಂಟರು ಇಷ್ಟ ಆದಂಗೆ ಆಗ್ಬಿಟ್ರೆ. ಅನ್ಗೊಳ್ಳಿ, ದುದ್ದ, ಬಾಗೇಶ್ವರ, ಹಿಟ್ಟೂರು, ಹಿಂಗೆ ಶೀಗಗುಡ್ಡ, ಹಿಂಗೆ ಹಳ್ಳಿ ಮೈಸೂರು, ಜನಿವಾರ ಜನಿವಾರ ಅಲ್ಲೆಲ್ಲ ರೋಡ್ ಸೈಡ್ ಎಲ್ಲ ಹೊಡೆದಿನಿ ಸರ್. ಹೋಗ್ತೀನಿ ಸರ್, ಗಾಡಿ ಇಟ್ಕೊಂಡಿನಿ ಎಕ್ಸೆಲ್ ಸೂಪರ, ಅದ್ರಲ್ಲಿ ಹೋಗ್ತೀನಿ ಸರ್. ಈಗ ಆ ಕೆಲಸ ಮಾಡ್ಕೊಂಡು ಇಲ್ಲಿ ತೋಟದ ಕೆಲಸನೂ ಮಾಡ್ಕೊಳ್ಳೋದು ನಿಮಗೆ ಕಷ್ಟ ಅಂತ ಅನ್ಸೋದಿಲ್ವಾ? ಕಷ್ಟ ಇತ್ತಿಂದ ಹೋಗ್ಬೇಕಾರೆ ಭಾರಿ ಖುಷಿಲಿ ಹೋಗ್ತೀನಿ, ಅತ್ತಿಂದ ಬರ್ಬೇಕ್ರೆ ಸರ್ ಸುಸ್ತಾಗಿರ್ತೀನ, ಯಾವತ್ತಪ್ಪ ನನಗೆ ದೇವರು ಕಷ್ಟ ಒಗ್ಗಿಸ್ತಾನಪ್ಪ ಅಂತ ನನ್ನ ತಂಗಿ ಗಿಡ ನೆನ್ಕೊಂಡೇ ಬರ್ತೀನಿ. ನನ್ನ ತಂಗಿ ನೀನಿಂದ 2 ವರ್ಷ ಅಲ್ವಾ, ಒಳ್ಳೆ ಕಾಯಿ ಕೊಡ್ತಾವಲ್ಲ, ವಾರದಲ್ಲಿ 2 ದಿವಸ ಕೂಲಿ ಮಾಡೋಣ ಸಾಕು, ಆಮೇಲೆ